ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವರ್ಧಕ ಸಂಘದ ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ದರ್ಬಾರ್ ಶಿಕ್ಷಣ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡ ಹಾಗೂ ಎಲ್ಲ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಹೊಂದಿದ ವಿಜಯಪುರ ನಗರದ ಮಧ್ಯಭಾಗದಲ್ಲಿ ಇರುವ ಏಕೈಕ ಶಿಕ್ಷಣ ಸಂಸ್ಥೆ. ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ, ಪಿಯುಸಿ, ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ, ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ ಟಿಆರ್ ಕುಲಕರ್ಣಿ 9448985968. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಏನ್ ಯೋಚನೆ ಮಾಡತ್ತೀಯ? ಏನಿಲ್ಲ, ಪಿಯುಸಿ ಮುಗಿತಲ್ಲ, ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಗೋಲಾಗೈತಿ. ಅಯ್ಯ ನಿನ್ನ ಅದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡತ್ತಿ? ಮಹಿಳಾ ವಿವಿಯೊಳಗ NEP ಅಡಿ ಎಲ್ಲಾ ಡಿಗ್ರಿ ಕೋರ್ಸ್ ನು ಶುರು ಮಾಡ್ಯಾರ ಅಂತ ನೋಡ. ಹೌದಾ? ಹ್ಮ್. ಹೆಚ್ಚಿನ ಮಾಹಿತಿ ಏನಾರ ಬೇಕಂದ್ರ ಈ ನಂಬರ್ಗೆ ಫೋನ್ ಮಾಡು. 9448862642. ಸರಿ ಅಕ್ಕ. ಪಾಪ ಹಮೇಶಾ ಕಹತೆ, ಯಾ ತೋ ಭೀಡ್ ಮೇ ಖೋ ಜಾವ್ ಯಾ ನಂಬರ್ ಏಕ್ ಹೋ ಜಾವ್. ಮುಜೆ ನಂಬರ್ ಏಕ್ ಬನಾನೆ ಕೆ ಲಿಯೆ ಉನ್ಹೋನೆ ಅಪ್ನಿ ಖ್ವಾಹಿಶೋ ಕೋ ನಂಬರ್ ದೋ ಪರ್ ರಖಾ. ಕಭಿ ಸಮಝೌತಾ ನೀ ಕಿಯಾ. ಆಜ್ ಮೇ ಉನ್ಕೆ ಲಿಯೆ ಘರ್ ಬನ್ವಾ ರಹಾ ಹೂಂ. ಔರ್ ಅಬ್ ಬಾರಿ ಮೇರಿ ಹೈ ಸಮಝೌತಾ ನಾ ಕರ್ನೆ ಕಿ, ಕ್ಯೂಂಕಿ ಘರ್ ಜಿಂದಗಿ ಮೇ ಸಿರ್ಫ್ ಏಕ್ ಹೀ ಬಾರ್ ಬನ್ತಾ ಹೈ. ತಭಿ ತೋ ಸಿಮೆಂಟ್ ಭಿ ಚುನಾ ತೋ ದೇಶ್ ಕಾ ನಂಬರ್ ಏಕ್ ಅಲ್ಟ್ರಾಟೆಕ್. ಘರ್ ಏಕ್, ಮೌಕಾ ಏಕ್, ಇಸಿಲಿಯೆ ಸಿಮೆಂಟ್ ಭಿ ದೇಶ್ ಕಾ ನಂಬರ್ ಏಕ್ ಅಲ್ಟ್ರಾಟೆಕ್. ಈಗ ಕೇಳಿ ಸಿಂದಗಿ ತಾಲೂಕಿನ ಬ್ಯಾಕ್ವರ್ಡ್ ಗ್ರಾಮದ ಹಿರಿಯ ರೈತರಾದ ನಿಂಗಪ್ಪ ಧರ್ಮಣ್ಣ ಬಾವಿಕಟ್ಟಿ ಅವರೊಂದಿಗೆ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಸಿಂದಗಿ ತಾಲೂಕು ಬ್ಯಾಕೋಡ್ ಗ್ರಾಮದ ಹಿರಿಯ ರೈತರಾಗಿರುವಂತಹ ನಿಂಗಪ್ಪ ಧರ್ಮಣ್ಣ ಬಾವಿಕಟ್ಟಿಯವರ ತೋಟದೊಳಗಿದ್ದೀವಿ. ಅವರು ಬಹಳಷ್ಟು ಅನುಭವ ಇರುವಂತವರು, ಸುಮಾರು 3 ದಶಕಗಳ ಅನುಭವ ಅವರ ಕೃಷಿ ಒಳಗದ. ಸಾಕಷ್ಟು ಬೆಳೆಗಳನ್ನು ಅವರು ಇಲ್ಲಿ ತನಕ ಬೆಳೆದಿದ್ದಾರೆ, ಅವರು ಮತ್ತು ಅವರ ಹಿರಿಯರು. ವಿಶೇಷವಾಗಿ ಕಡಲೆ ಬೆಳೆಯೊಳಗೆ ಸಾಧನೆ ಮಾಡಿ ಕೃಷಿ ಇಲಾಖೆಯಿಂದ ಪುರಸ್ಕೃತರಾದಂಥವರು, ಅದರ ಜೊತೆಗೆ ಜೋಳವನ್ನು ಬೆಳೆದು ಕೂಡ ಅದರೊಳಗೂ ಕೂಡ ಪ್ರಶಸ್ತಿಯನ್ನು ಪಡೆದಂಥವರು. ಅಂಥವರು ಈಗ ಒಳ್ಳೆ ತೋಟವನ್ನು ಮಾಡಿದ್ದಾರೆ, ದ್ರಾಕ್ಷಿ ಬೆಳೀತಾ ಇದ್ದಾರೆ, ಅದರ ಜೊತೆಗೆ ಮೆಣಸಿನಕಾಯಿ, ಕಡಲೆ, ತೊಗರಿ ಇಂಥ ಎಲ್ಲ ಬೆಳೆಗಳನ್ನು ಅವರು ಬೆಳೀತಾ ಇದ್ದಾರೆ. ಅದರ ಜೊತೆಗೆ ಕುರಿ ಸಾಕಣೆ ಮತ್ತು ಬೇರೆ ಬೇರೆ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರ ತೋಟದೊಳಗೆ ನೋಡುವಂಥದ್ದು ಏನಪ್ಪ ಅಂತಂದರೆ 1 ಎಕರೆ ಹೊಂಡವನ್ನು ಮಾಡಿದ್ದಾರೆ, ನೀರನ್ನು ಸಂಗ್ರಹ ಮಾಡಿದ್ದಾರೆ. ಅದು ನಾವು ಎಲ್ಲ ರೈತರು ಇದನ್ನು ಅನುಕರಣೆ ಮಾಡುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ, ಮಾದರಿ ರೈತರಾಗಿದ್ದಾರೆ. ಅವರ ಅನುಭವಗಳನ್ನು ನಾವು ಇವತ್ತಿನ ದಿವಸ ಕೇಳೋಣ. ನಮಸ್ಕಾರ ಭಾವಿಕಟ್ಟಿಯವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ನನ್ನ ಹೆಸರು ನಿಂಗಣ್ಣ ಭಾವಿಕಟ್ಟಿ, ಸಿಂದಗಿ ತಾಲೂಕು ಬ್ಯಾಕೋಡ್ ಗ್ರಾಮದವರು. ನಾವು ಸಣ್ಣ ರೈತರು ಮಾಡುವಂಥ ಸಾಧನೆ ಏನು ದೊಡ್ಡದಲ್ಲ, ಆದರೆ ಅನಿವಾರ್ಯ ಪ್ರಸಂಗ ಬದುಕಲಕ್ಕೆ ಮಾಡಲೇಬೇಕಾಗ್ಯದ ಪ್ರತಿಯೊಬ್ಬ ರೈತ ಒಕ್ಕಲ್ತನಕ್ಕೆ. ಯಾಕಂದ್ರೆ ಒಕ್ಕಲ್ತನ ಮೂಲ ಬೇಡಾಗ್ಯದ ಈಗ, ಯಾಕಂದ್ರೆ ಕೃಷಿಯಿಂದ ತುಟ್ಟಿ ಆಗ್ಲಕತ್ತದ ಪ್ರತಿಯೊಂದು ಆಳಿನಿಂದ, ಸರ್ಕಾರಿ ಗೊಬ್ಬರದಿಂದ, ಕೆಮಿಕಲ್ ಹಾಕೋದ್ರಿಂದ. ಈ ಕೆಮಿಕಲ್ ಕಮ್ಮಿ ಮಾಡಿಕೊಂಡು ನಾವು ಈಗಾಗಲೇ ಮಾಡಕತ್ತೀವಿ ಸ್ವಲ್ಪ ಮಟ್ಟಿಗೆ, ನಮ್ಗೆ ಎತ್ತು ತಿಳುವಳಿಕೆ ಅದಷ್ಟು ಆದಷ್ಟು ಸಾಧನೆ ಆದಷ್ಟು ನಾವು ಕೆಮಿಕಲ್ ಮುಕ್ತ ಮಾಡಬೇಕು ಅನ್ನೋದೇ ನಮ್ಮ ಮೊದಲನೇ ಗುರಿ ಅಲ್ಲಿ. ಆ ಕೆಮಿಕಲ್ ಮುಕ್ತ ಮಾಡ್ಬೇಕಾದ್ರೆ ನಾವು ಮನೆಯೊಳಗೆ 2-3 ಆಕಳುಗಳು ಬೇಕು, 2-3 ಎಮ್ಮೆ ಬೇಕು, ದನಗಳು ಬೇಕು, ಲೇಬರ್ ಕಡಿಮೆ ಇವಾಗ. ಆದರೂ ಲೇಬರ್ ನಾವು ಅಡ್ಜಸ್ಟ್ ಮಾಡ್ಕೊಳಕತ್ತೀವಿ, ಹೊಂದಾಣಿಕೆ ನಾವೇ ಸ್ವಂತ ಮಾಡಕತ್ತಾರ, ನಮ್ಮ ತಮ್ಮವರು, ನಮ್ಮ ಮಕ್ಕಳು, ನಮ್ಮೆಲ್ಲ ಸಂಬಂಧಿಕರು ಎಲ್ಲ ಊರ್ಕ ಅವ್ರು ಹೊಂದಾಣಿಕೆ ಎಲ್ಲ ಮಾಡಕತ್ತಾರ. ಆದಷ್ಟು ಮೆಣಸಿಗಿಡ ಮಾಡಿವ್ರಿ ಮೂಲ, ಅದಕ್ಕೂ ಸ್ವಲ್ಪ ಮೆಣಸಿಗಿಡನು ಚಲೋ ಈ ಸಲ, ಈ ಸಲ ರೋಗನೂ ಕಡಿಮೆ ಸರ. ಆಮೇಲೆ ಮೆಣಸಿನ ಗಿಡ ಚಲೋ ಆಗ್ಯಾವ, ಒಳ್ಳೆ ಇಳುವರಿ ಬರುವ ಲಕ್ಷಣ ಅದ. ನಮ್ಮ ಲೆಕ್ಕ 25-30 ಕ್ವಿಂಟಲ್ 1 ಎಕರೆಗೆ ಬರುವಂಥ ಚಾನ್ಸ್ ಅದ. ದಾಳಿನೂ 3 ಚಲೋ ಅದ ರೀ. ಆಮೇಲೆ ತೊಗರಿ ಮಾಡಿವಿ ಸರ್, ತೊಗರಿ ನಾವು 5 ಫೂಟ್ ಮಾಡೀವಿ. 5 ಫೂಟ್ ಮಾಡಿಕೊಂಡು ಬೀದಿ ನಾವು ಐದುವರೆ ಮಾಡಿಕೊಂಡು ಆಮೇಲೆ ಮಾಡೀವಿ ಸರ್. ಅದಕ್ಕೆ ಟ್ಯಾಕ್ಟ್ರಲ್ಲಾಗಲೇ ಹೊಡ್ಕೋತು ಅಂದ್ರೆ ಲೇಬರ್ ಕಡಿಮೆ ಒಳಗೆ ಲೇಬರ್ ಕಡಿಮೆ ಮಾಡಿಕೊಂಡು ಬರೀ ಟ್ಯಾಕ್ಟರ್ ಮುಖಾಂತರ ಮಾಡಿ ಬಿತ್ತಾಗ ಟ್ಯಾಕ್ಟರ್, ಗಳೆ ಹೊಡೆಯೋ ಟ್ಯಾಕ್ಟರ್, ಬೋಧ ಕಟ್ಟಾಯ ಟ್ಯಾಕ್ಟರ್, ಔಷಧ ಹೊಡೆಯೋ ಟ್ಯಾಕ್ಟರ್ ಐದುವರೆ ಫುಟ್ ಮಾಡಿದ್ರಿಂದ ಹಾಗಾಗಿ ತೊಗರಿನೂ ಚಲೋ ಸರ್. ಆಮೇಲೆ ತೊಗರಿ ಇಳುವರಿ ನನ್ನಂದಾಜು 12-13 ಕ್ವಿಂಟಲ್ ಬರ್ಬೋದು ಈ ಸದ್ಯ ನಿರೀಕ್ಷೆ. ಯಾಕಂದ್ರೆ ನಡುವೆ 45 ದಿನಕ್ಕೆ ಚೆಂಡಿ ಹೊಡೆದಿವಿ ಒಮ್ಮೆ ನಡೆಯೋದು, ಚೆಂಡಿ ಹೊಡೆದ ಸಂಬಂಧ ಗ್ರೋತ್ ಚಲೋ ಆಗ್ಯದ. ಆಮೇಲೆ 2 ನೀರು ಬಿಟ್ಟಿವಿ ನಾವು ಅದಕ್ಕೆ ಸದ್ಯ, 2 ನೀರು ಬಿಟ್ಟಿವಿ, ತೊಗರಿ ಚಲೋ ರೀ. ಆಮೇಲೆ ಕಬ್ಬು ಮಾಡಿವಿ 5 ಫೂಟ್ ಕಬ್ಬ ಸರ್ವೇ ಸಾಮಾನ್ಯ. ಏನು ಅಂದ್ರೆ ಸರ್ಕಾರಿ ಗೊಬ್ಬರ ಮುಕ್ತ ಮಾಡಿ ಕಬ್ಬಿಗೆ, ಅನಿವಾರ್ಯ ದ್ರಾಕ್ಷಿ ಮಾಡಿವಿ, ದ್ರಾಕ್ಷಿಗಂತೂ ಸ್ವಲ್ಪ ಮಟ್ಟಿಗೆ ಕೆಮಿಕಲ್ ಕಮ್ಮಿ ಮಾಡೀವಿ. ಆದರೂ ಅದಕ್ಕೆ ಮಲ್ಚಿಂಗ್ ಮಾಡ್ಕೊಂಡಿವಿ ಬಿಡಕ್ಕೆಲ್ಲ, ಮಲ್ಚಿಂಗ್ ಮಾಡಿಕೊಂಡು ಅದಕ್ಕೂ ಸರಿಯಾದಂಥ ನೀರು ಮಣ್ಣು ಎಲ್ಲ ತಪಾಸು ಮಾಡ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟೇ ಕೆಮಿಕಲ್ ಹಾಕ್ಕೊಂಡು ಮ್ಯಾಗ ಔಷಧಕ್ಕೆ ಸ್ಪ್ರೇ ಕಮ್ಮಿ ಮಾಡಿಕೊಂಡು ಆದಷ್ಟು ಅದಕ್ಕೂ ಎಲ್ಲ ಅನುಕೂಲ ಮಾಡಿಕೊಂಡು ದ್ರಾಕ್ಷಿನೂ ಮಾಡೀವಿ ಸರ್. ದ್ರಾಕ್ಷಿನೂ ಚಲೋ ಆಗಿರಿ. 3 ಕುರಿ ಮಾಡಿದ್ದೆವು 2 ವರ್ಷದಿಂದ, ಈಗ ಅದು ಕೋವಿಡ್ ಬಂದ ಸಂಬಂಧ 2 ವರ್ಷದ ಕುರಿ ದೊಡ್ಡಿ ತೆಗೆದೀವಿ. ನಮ್ಮ ಮತ್ತೊಬ್ಬರು ಕುರಿ ತಂದು 1-4 ತಿಂಗಳು ಮ್ಯಾಗ ಹಾಕ್ತಾರೆ, ಗೊಬ್ಬರ ಹಾಕ್ತದೆ, ಬಿಡಕ್ಕೆ ಎರೆಗಳು ಮಾಡ್ಕೊಂಡು ತೊಟ್ಟಿ, ಅದು ಗೊಬ್ಬರ ಅನುಕೂಲ ಆಗ್ಯದ. ಸಾಧಾರಣ ಗೊಬ್ಬರನೂ ಅನುಕೂಲ ಆಗ್ಯದ ರೀ, ನೀರಿಂದು ಅನುಕೂಲ ಆಗ್ಯದ, ಅನುಕೂಲ ಆಗ್ಯದ ಸರ್ ಎಲ್ಲ ಥರ. ಈ ಕುರಿ ಗೊಬ್ಬರ ಎಲ್ಲ ನೀವು ತೋಟಕ್ಕೆ ಉಪಯೋಗ ಮಾಡ್ಕೊಳಕತ್ತೀರಿ? ತೋಟಕ್ಕೆ ಸರ್, ತೋಟಕ್ಕೆ ತೋಟಕ್ಕೆ ಸಾಕಷ್ಟು ಆಗ್ತದ. ಮತ್ತೆ ಇನ್ನ ಏನು ಹೆಚ್ಚಿಗೆ ಬೇಕಂತ ಸರ್? ಇನ್ನೂ ಬೇಕು, ಮೂಲ ಮತ್ತೆ ಬೇರೆ ವ್ಯವಸ್ಥೆ ಮಾಡ್ಕೊಳಕತ್ತೀವಿ ಸರ್. ಅದರಿಂದ ಈ ನಾವು ಪೆಂಡಿಂಗ್ ಕಟ್ಟಿ ರೌದಿ ಹಾಕೊಂಡು ಆಮೇಲೆ ಎರೆಗಳು ತೊಟ್ಟಿ ಮಾಡ್ಕೊಂಡು ವಿಚಾರದಿವಿ. ಸರ್ಕಾರ ಸವಲತ್ತು ಅದ, ಅವ್ರು ಕೊಡ್ಲಕ್ಕೆ ತಯಾರಾಗ ನಾವು ಮಾಡ್ಕೋತೀವಿ, ಅದನ್ನು ಮಾಡ್ಕೋತೀವಿ ಸರ್. ದ್ರಾಕ್ಷಿ ನಿಮ್ಮ ಬೆಳೆ ಭಾಳ ಅದ್ಭುತವಾಗ್ಯದ, ಆರೋಗ್ಯಪೂರ್ಣವಾಗ್ಯದ, ಭಾಳ ಚಲೋ ಕಾಯಿಗಳು ಕಟ್ಯಾವ, ಮತ್ತೆ ಗೊಂಚಲು ಕೂಡ ಭಾಳ ಖುಷಿ ಆಗ್ತದ ನೋಡೋದಕ್ಕೆ. ಯಾವ ರೀತಿ ಇದನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ ನೀವು? ಇಲ್ಲ ಸರ್, ಅದು ಫಸ್ಟ್ ಚಟ್ನಿ ಏನು ವಾತಾವರಣ ಸ್ವಲ್ಪ ಕ್ಲೈಮೇಟ್ ತಪ್ಪಿತ್ತು. ಬರ್ಬರ್ತಾ 30 ತಾರೀಕು ಇಟ್ಕೊಂಡು ಇವತ್ತೇನು 21 ತಾರೀಕು ತನಕ ನಡು ಮಧ್ಯದಲ್ಲಿ ಒಂದು ಸ್ವಲ್ಪ ದಾಣಿ ಇದು ಕೆಟ್ಟಿತ್ತು ನಮ್ಮ ವಾತಾವರಣ. ಈಗ ಅಗದಿ ಫಲವತ್ತಾದ ವಾತಾವರಣ, ಚಲೋ ವಾತಾವರಣದ, ಔಷಧ ಕೆಮಿಕಲ್ ಕಮ್ಮಿ ಮಾಡಿಕೊಂಡು ಬುಡಕೊಡೋ ಕೊಡೋಂಥ ಗೊಬ್ಬರ ಏನು ಚಲೋ ಕೊಟ್ಟಿವಲ್ರಿ, ಅದು ಅನುಕೂಲ ಆಗಿದೆ. ತಿಪ್ಪಿ ಗೊಬ್ಬರ ಮೂಲ ಮಲ್ಚಿಂಗ್ ಮಾಡಿಂದ ಎರೆಹುಳ ಅವ್ರ ಬುಡಕ್ಕೆ, ಆ ಎರೆಹುಳದಿಂದೇ ನಮ್ಮ ರೈತ ಮಿತ್ರ ಅಂದರೆ ಎರೆಹುಳ. ಆ ರೈತ ಮಿತ್ರ ಅನ್ನೋದಕ್ಕೇನು ಒಣ ಬೇರು ತಿನ್ನುವಂಥ ಕೆಲಸ ಮಾಡ್ತದೆ ಹೊರತಾಗಿ ಹಸಿ ಬೇರು ತಿನ್ನಂಗಳು. ಆ ಎರೆಹುಳದಿಂದ ನಮಗೆ ಆದಷ್ಟು ಹೊಸ ರೂಟ್ ಬೇರು ಬಿಟ್ಟು, ಹೊಸ ಬೇರು ಬಿಟ್ಟು ಸಂಬಂಧ ನಮ್ಮ ಬೆಳೆ ಭಾಳ ಫಲವತ್ತಾಗಿ ಬಂದದ ಅನ್ಕೊಂಡಿನಿ ಸರ್. ಎಷ್ಟು ಜಮೀನಿನೊಳಗೆ ದ್ರಾಕ್ಷಿ ಅದ ಅಂತೀರಿ? ಮತ್ತು ಇದರಿಂದ ಎಷ್ಟು ಇಳುವರಿ ನೀವು ಪ್ರತಿ ವರ್ಷ ತೊಗೊಳ್ತಾ ಇದ್ದೀರಿ, ಮತ್ತು ಈ ವರ್ಷ ಏನಾಗ್ಬೋದು ಅಂತೀರಿ? ಇಲ್ಲ ಸರ್, ಹೋದ್ಸಲ ಕ್ಲೈಮೇಟ್ ಸರಿ ಇದ್ದಿಲ್ಲ, ಆ ಕ್ಲೈಮೇಟ್ ನೋಡಿ ಈ ಸಲ ವಾತಾವರಣ ಕ್ಲೈಮೇಟ್ ಚಲೋ ಅದ. ಮೀಡಿಯಮ್ ಒಂದು ಲೆಕ್ಕದ ಮೇಲೆ ಚಲೋ ಅದ್ರಿ ಸರ್. ನಮಗೆ 4-5 ಟನ್ ಯಾವ ಎವರೇಜ್ ನಿರೀಕ್ಷೆ ಅದ. ಇನ್ನೇನು ಮಾರ್ಕೆಟ್ ಸ್ವಲ್ಪ ಕಡಿಮೆ ಸರ್, ಯಾಕಂದ್ರೆ 150-160 ಮಾರಲ್ದು ಮಾರ್ಕೆಟ್ದ, 70 ಮಾರ್ಬೇಕಾ ಕಷ್ಟ ಅದ. ಮಾರ್ಕೆಟ್ ತೊಂದರೆ ಹೊರತಾಗಿ ಬೆಳಿಲಕ್ಕೇನು ಅಡ್ಡಿ ಇಲ್ಲ, ಬೆಳೆ ಚಲೋ ಅದ್ರಿ ಸಲ, ಅಗಿದ ಫಲವತ್ತಾಗಿ ಚಲೋ ಅದ ಸರ್ ಬೆಳೆ. ಈಗ ಮಾರ್ಕೆಟ್ನೊಳಗೆ ನಿಮಗೆ ಎಲ್ಲಿ ತನಕ ಬಂದ್ರೆ ನಿಮಗೆ ಚಲೋ ಅನಿಸ್ತದೆ ರೇಟ್? ರೇಟ್ ಸರ್ ಅದಕ್ಕೆ ಇವತ್ತು 250-270 ಮ್ಯಾಕ್ಸಿಮಮ್ ಮಾರ್ಬೇಕು ರೀ, ಯಾಕಂದ್ರೆ ಲೇಬರ್ ಕಾಸ್ಟ್ ಪಗಾರ ಏನಿದೆ 300-500 ಲೇಬರ್ ಆಗ್ಯದ. ಅವಾಗ ಏನಿತ್ತು ರೀ, ಬರೀ 200 ಇತ್ತೊಳಗೆ. ಈಗ ಔಷಧ ಕೆಮಿಕಲ್ ಒಂದು ಲೀಟ್ರ್ ಎಣ್ಣೆಗೆ ಮ್ಯಾಕ್ಸಿಮಮ್ ಕನಿಷ್ಠ ಅಂದ್ರೆ 150 ಮೇಲ್ಪಟ್ಟು ರೇಟ್ ಆಗ್ಯದ. ಮಾಡುವಂಥ ಖರ್ಚು ಹೆಚ್ಚಾಗುತ್ತೆ ಸರ್, ಅದು ಖರ್ಚಿಗೆ ಇದಕ್ಕೆ ಟ್ಯಾಲಿ ಇಲ್ಲ. ಎವರೇಜ್ 250 ಮಾರ್ಬೇಕು ರೀ, ಅಂದ್ರೆ ಸರ್ವೇ ಸಾಮಾನ್ಯ 4 ಟನ್ ರೀ ಎವರೇಜ್. 3-4 ಟನ್ ಆಗೋದಕ್ಕೆ ಅದು ಆ ಒಂದು 5-5.5 ಲಕ್ಷ ಆಗೋದಕ್ಕೆ 1-2 ಲಕ್ಷ ಖರ್ಚು ಆಗೋದಕ್ಕೆ ಒಂದು ಎವರೇಜ್ ಸರ್. ಅದು ದೊಡ್ಡ ಸಮಸ್ಯೆ ರೀ ರೈತಗೆ, ಮೂಲ ಮಾರ್ಕೆಟ್ ಮಾರ್ಕೆಟ್ದೇ ಸಮಸ್ಯೆ ನೋಡಿರಿ ಸರ್. ಮತ್ತು ಇಲ್ಲಿ ತನಕ ಹೆಂಗೆ ಮಾಡ್ಕೋತ ಬಂದಿರಿ ನೀವು? ಮಾರ್ಕೆಟ್ ಸಮಸ್ಯೆ ಅಂತಂದಾಗ ನೀವು ಏನೇನು ಇದ್ರ ಬಗ್ಗೆ ಕೆಲಸ ಮಾಡಿದಿರಿ, ಏನೇನು ವಿಚಾರ ಮಾಡಿದಿರಿ, ಎಲ್ಲೆಲ್ಲಿ ಹೋಗಿ ಮಾರಾಟ ಮಾಡ್ತೀರಿ, ಇದ್ರ ಬಗ್ಗೆ ಏನಾದರೂ ನೀವು ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತಂದಾಗ ಏನೇನು ಪ್ರಯತ್ನಗಳನ್ನು ಮಾಡಿರಿ ನೀವು? ಈಗ ನೋಡಿ ಸರ್, ನಾವು ಮೊದಲ ಮಾರ್ಕೆಟ್ ಮೊದಲು ಕರ್ನಾಟಕದ ಮಾರ್ಕೆಟ್ ಇಲ್ಲ ಮೂಲ ಮೊದಲು, ಆಮೇಲೆ ಸೆಕೆಂಡ್ ಮಹಾರಾಷ್ಟ್ರೀಯ ಮಾರ್ಕೆಟ. ಅವರು ದಲಾಲಿಗಳು, ಅವ್ರು ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ, ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ನಾವು ಇಲ್ಲಿ ಹೆಚ್ಚು ಬರೋರು ರೈತರು ಕೊಡೋರು, ಅವ್ರು ಮಾರಿದ್ದೇ ಮಾರ್ಕೆಟ. ಅದಕ್ಕಾಗಿ ಈಗಾಗಲೇ ನಾವು ಈಗ FPO ಸೆಂಟ್ರಲ್ ಗೌರ್ಮೆಂಟಿನ ಸ್ಕೀಮ್ ಬಂದದ. FPOದೊಳಗೆ ಸಾಕಷ್ಟು ಅನುಭವ ಅವ್ರಿಗೆ ನಾವು ರೈತರು ಎಲ್ಲರೂ ಮನವಿ ಕೊಟ್ಟಿವಿ, ನೀವು ಮಾರ್ಕೆಟ್ ವ್ಯವಸ್ಥೆ ಮಾಡಿಕೊಡ್ರಿ ರೈತಗೆ, ಮೆಣಸಿನಕಾಯಿ ಮೂಲ ಮಾರ್ಕೆಟ್ ಮಾಡಿರಿ, ದ್ರಾಕ್ಷಿ ಮಾರ್ಕೆಟ್ ಮಾಡಿಕೊಡ್ರಿ, ಕೆಲವು ಆಗಲಿಕ್ಕೆ ಬಿಡ ಕೆಲವು ಇದ್ದಂಥ ಮೇನ್ ದೊಡ್ಡ ಪೀಕ್ಗಳರೆ ನೀವು ಕ್ರಾಪ ನೀವು ಮಾರ್ಕೆಟ್ ಮಾಡಿಕೊಡ್ರಿ, ಸ್ಟೋರೇಜ್ ಮಾಡಿರಿ, ಸವಲತ್ತು ಏನು ಬರ್ತದೆ ಸರ್ಕಾರದ ಸಹಾಯ ರೈತರಿಗೆ ಮುಟ್ಟಿಸ್ರಿ ನೇರವಾಗಿ ಅನ್ನೋದು ನಾವು ಬೇಡಿಕೆ ಇಟ್ಟಿವಿ ಸರ್. ಸದ್ದು ಎಲ್ಲ FPOದವರಿಗೆ ಮತ್ತದು ನೋಡಿ ಕಾರ್ ನೋಡ್ಬೇಕು ಸರ್, ಏನು ಯಾವಾಗ ಮಾಡ್ತಾರೋ, ಏನು ಸವಲತ್ತು ಕೊಡ್ತಾರೋ ನೋಡ್ಬೇಕು ಸರ್. ಈಗ ನೀವು ಏನು FPO ಮಾಡ್ಕೊಂಡಿಲ್ಲ ನಿಮ್ಮ ಸುತ್ತಮುತ್ತಲು? ಅದ ಸರ್, FPO ಈಗಾಗಲೇ ಸಿಂದಗಿ ತಾಲೂಕಿನಾಗ ಬಂದಾಗ್ಯದ, ಬಿಜಾಪುರ ಜಿಲ್ಲೆಗೆ ಆಗ್ಯಾವ. ನಮ್ಮ ಸಿಂದಗಿ ಒಳಗೆ 5-6 ಬಂದಾಗ FPOಗಳು ಅವ್ರಿ, ಅವರು ಪ್ರಯತ್ನ ನಡೆದ್ರಿ ಈಗಾಗಲೇ ಮೂಲ. ಅವ್ರಿನ ಪಕ್ಕ ಸರಿಯಾದಂಥ ಮಾಹಿತಿ ಅವ್ರಿಗಿನ ಕೊರತೆ ಅದ, FPO ಇನ್ನ ಸರಿಯಾಗಿ ನಡೆಯಲು. ಅದ ಸರ್, FPOಗಳು ಯಾವ ಸಿಂದಗಿ ಒಳಗೆ ಯಾವ, ಅದಕ್ಕೂ ನಾನು ಒಬ್ಬ ಡೈರೆಕ್ಟ್ ಹಿಂದಿ FPOಗೆ ನಡೆಸಿ ಪ್ರಯತ್ನ. ನಾವು ಮ್ಯಾಗ ತಿಳಿಸು, DC ಅವ್ರುಗಳ ಮಾತಾಡಿಸೋದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳೋದು, ತೋಟಗಾರಿಕೆ ಇಲಾಖೆನ್ರಿ ಮತ್ತು ಅಗ್ರಿಕಲ್ಚರ್ ಆಫೀಸ್ಕನ್ರಿ ಅದ್ರ ವಿಷಯ ತಿಳಿಸ್ಲಾಕತ್ತೀವ್ರಿ. ಅದ್ರ ಪ್ರಕಾರ ಏನೇನು ಮುಂದೇನು ಸಿಗ್ತದೆ ಸವಲತ್ತು ಎಲ್ಲ ಪಡ್ಕೋಬೇಕು ಆಸೆ ಅದ ಸರ್. ಈಗ ಮತ್ತೆ ದ್ರಾಕ್ಷಿ ಬೆಳೆಗಾರರ ಸಂಘ ಏನು ವಿಜಾಪುರದೊಳಗದ, ಅದರ ಮೂಲಕ ಏನಾದರೂ ಪ್ರಯತ್ನಗಳು ನಡೆದಾವ ಹೆಂಗೆ? ಇಲ್ಲ, ಅದು ಮೊದಲು ಪ್ರಯತ್ನ ಮಾಡಿ ಸಿಂಧಿಯೊಳಗಿತ್ತು ಸರ್. ಅದು ಸಿಂಧಿಯಿಂದ ದೇವರಪ್ಪರಿಗೆ ಶಿಫ್ಟ್ ಆಯ್ತದ. ಈ ಬಿಜಾಪುರವರೆಗೂ ಅವ ಒಂದೆರಡು ಮೂರು, ಅದು ನಮಗೆ ಕನ್ಸರ್ಟಿಲ್ಲ. ಅವರು ಏನು ಪ್ರಯತ್ನ ನಡೆಸ್ಯಾರ ಅವರು ನಡೆದ ಸರ್ ಅವ್ರದ್ದು ಪ್ರಯತ್ನ. ಅಂದ್ರೆ ಜಿಲ್ಲಾ ಮಟ್ಟದ ಒಂದು ಸಂಘ ಇಲ್ಲ ಅಂತಂತೀರಿ? ಜಿಲ್ಲಾ ಮಟ್ಟ ಒಂದು ಐತೆ ಸರ್, ಐತಿ ಸಂಘ ಮಟ್ಟ, ತಾಲೂಕು ಮಟ್ಟನದ ಜಿಲ್ಲಾ ಮಟ್ಟ ಐತಿ. ಆ ಜಿಲ್ಲಾ ಮಟ್ಟದವರು ಪ್ರತಿಯೊಬ್ಬರಿಗೆ ಕರೆಸಿ ಅವರು ಎಲ್ಲ ಮಾತಾಡಿಸಿ ಪ್ರತಿಯೊಬ್ಬ ರೈತ ಗುರುತಿಸಬೇಕು ಅವ್ರ ಕೆಲಸ ಜವಾಬ್ದಾರಿ. ಯಾಕೆ ಪ್ರತಿ ರೈತರಿಗೆ ಏನೋ ಜವಾಬ್ದಾರಿ ಯಾರಿಗೆ ಅದು ಮುಟ್ಟಿಲ್ಲ. ಅವರು ಎಷ್ಟು ರೈತರವನು ಸರ್ವೆ ಮಾಡಬೇಕು, ತೋಟಗಾರಿಕೆ ಆಫೀಸ್ಗೆ ಮಾಹಿತಿ ತೊಗೋಬೇಕು. ಆ ಮಾಹಿತಿ ತೊಗೊಂಡ ಬಳಿಕ ಅವರಿಗೆ ಎಷ್ಟು ಮಂದಿ ಅವ್ನು ತಿಳ್ಕೊಂಡು ಅವರು ಸಂಘದವ್ರು ಪ್ರಯತ್ನ ಮಾಡಬೇಕು. ಬರೀ ತಮ್ಮ ಸಂಘ ಓಡಿಸೋದ್ರ ಪೈಗಿಲ್ಲ ಸರ್, ಪ್ರತಿಯೊಂದು ಮಾಹಿತಿ ತೊಗೋಬೇಕು ಅವರು. ಈಗ ದ್ರಾಕ್ಷಿ ಅನ್ನುವಂಥದ್ದು ಇಡೀ ಬಿಜಾಪುರ ಜಿಲ್ಲೆಗೆ ಒಂದು ದೊಡ್ಡ ಬೆಳೆ, ಕಮರ್ಷಿಯಲ್ ಬೆಳೆ, ಇದರಿಂದ ಸಾಕಷ್ಟು ಆದಾಯ ಕೂಡ ಬರ್ತದೆ, ಸಾಕಷ್ಟು ಬೆಳೆಗಾರರಿದ್ದಾರೆ. ಮತ್ತೆ ಎಲ್ಲರೂ ಒಂದು ಸಂಘಟನೆ, ಒಂದು ಸಂಪೂರ್ಣವಾಗಿ ಒಂದು ದೊಡ್ಡ ಸಂಘಟನೆ ಮಾಡುವಂತಹ ಪ್ರಯತ್ನಗಳು ಆಗಿಲ್ಲ ಅಂತೀರಿ ಇಲ್ಲಿ ತನಕ? ಇನ್ನೂ ಆಗಿಲ್ಲ ಸರ್, ದಯವಿಟ್ಟು ಆಗಿಲ್ಲ. ಇನ್ನೂ ಆ ಮಟ್ಟಕ್ಕೆ ಯಾರು ಮೂಲ ಮಾಡಿಲ್ಲ ಯಾರು. ಪ್ರತಿ ಹಳ್ಳಿ ಒಳಗೆ ತೊಗೋಬೇಕಾದ್ರೆ ಮಾಹಿತಿ ತೊಗೊಳ್ಳೋ ಬೇಡವ್ರು. ಆಫೀಸ್ನಾಗ ಇರ್ತದೆ ಸರ್, ಪ್ರತಿ ತೋಟಗಾರಿಕೆ ಆಫೀಸ್ನಾಗ ಎಷ್ಟು ಸರ್ವೆ ಅನ್ನೋದ, ಎಷ್ಟು ನಿಂಬೆ ಬೆಳೆಗಳದ, ನಿಂಬೆ ಎಷ್ಟು ದಾಳಿಂಬೆ ಅದ, ಅಥವಾ ಎಷ್ಟು ದ್ರಾಕ್ಷಿ ಅದ. ದ್ರಾಕ್ಷಿ ಸಂಬಂಧಪಟ್ಟವರು ಅವ್ರ ಮಾಹಿತಿ ತೊಗೊಳ್ಬೇಕಾದಂಗೆಲ್ಲ ಸಂಪರ್ಕ ಮಾಡ್ಬೋದು ಸರ್, ಅದನ್ನ ಆಗಿಲ್ಲ ಸರ್. ಅಂದ್ರೆ ನೀವು ದ್ರಾಕ್ಷಿ ಬೆಳೆಗೆ ಒಂದು ಒಳ್ಳೆ ಬೆಲೆ ಬರಬೇಕು ಅಂತಂದ್ರೆ ರೈತರ ಸಂಘಟನೆ ಆಗಬೇಕು, ಅಟ್ ಲೀಸ್ಟ್ ಇನ್ನು ಮುಂದಿನ ದಿನಗಳಲ್ಲಿ ಆದರೂ ಆಗಬೇಕು ಅಂತ ಅಂತೀರಿ? ಮುಂದಿನ ದಿನದೇ ಆಗಲೇಬೇಕು, ಯಾಕಂದ್ರೆ ಲೇಬರ್ ದುಡ್ಡೆಲ್ಲ ಮಾಡೋದು ಬೆಳೆದು ಕಷ್ಟದ ಈಗ. ಯಾಕಂದ್ರೆ ಬಿಜಾಪುರ ಮೂಲ ದ್ರಾಕ್ಷಿಗೆ ಮೇನ್ ಇದ್ದೇ ನಮ್ಮ ಕ್ರಾಪೇ ದ್ರಾಕ್ಷಿ. ಮತ್ತು ಸಾಧಾರಣ ಜಮೀನಿಗೆ ಬೆಳೆಯಲಿಕ್ಕೆ ಅವಕಾಶ ಇದೆ ರೀ. ಪ್ರತಿ ಭೂಮಿಯೊಳಗೆ ಬೆಳಿಕ್ಕೂ ಎಷ್ಟು ಸುಮಾರು ಜಮೀನು ಮಡ್ಡಿ ಜಮೀನದ ಗರ್ಭ ಭೂಮಿ ಮಡ್ಡಿ ಜಮೀನದ ಬೆಳಿಬೋದು. ಅದು ಮೂಲ ಬೆಳೆಯಲಿಕ್ಕೆ ಅನುಕೂಲ ಅದ ರೀ. ನೀರಿನ ಸಿಕ್ಕ ಸೋರ್ಸ್ಕೊಂಬ ಬೆದ್ರು ಬೆಳವಣಿಗೆ ಹೆಚ್ಚಾಗ್ತದೆ, ಇಳುವರಿ ಹೆಚ್ಚಾಗ್ತದೆ, ರೈತ ಬದುಕಲಿಕ್ಕೆ ಅವಕಾಶ ಅದ. ಮೂಲ ಮಟ್ಟ ಮಾರ್ಕೆಟ್ ಬೇಕು ರೀ, ಮೊದಲ ಮಾರ್ಕೆಟ್ ಇದೆ ಮೊದಲು ಕೊರತೆ ನಮ್ಮ ಕರ್ನಾಟಕ. ಈಗ ವಾತಾವರಣದ ಏರುಪೇರುಗಳು ಏನದಾವ ದ್ರಾಕ್ಷಿ ಬೆಳೆ ಮೇಲೆ ಬಹಳಷ್ಟು ಪರಿಣಾಮ ಬೀರುವಂಥವು. ಸುಮಾರು ವರ್ಷಗಳಲ್ಲಿ ನೀವು ಇದರ ಅನುಭವ ಮಾಡಿದ್ದೀರಿ, ಮತ್ತು ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀರಿ? ಏನು ಸರ್, ಅದಕ್ಕೆ ಏನು ದೇವರೇ ಕಾಪಾಡ್ಬೇಕಾದ್ರೆ ಹಣೆ ಬರ, ಅದನ್ನು ಬಿಟ್ಟರೆ ಏನೂ ಆಗಲಾರ್ದಂಗೆ ಅದು ಪರಿಸ್ಥಿತಿ. ಯಾಕೆ ರೈತಿಗೆ ಪ್ರತಿಯೊಂದು ಮಷಿನರಿ ತಂದು ಕೂಡಿಸೋಕ್ಕಾಗಲ್ಲ, ಕಾಸ್ಟ್ ತುಟ್ಟಿಯವ. ಪ್ರತಿಯೊಬ್ಬ ರೈತಿಗೆ ಓದೋದು ಬರ್ತೀವಿ, ಒಬ್ರು ಓದೋ ಬರ್ತಾ ಅದು ಗೊತ್ತಾಗಲ್ಲ. ಬರುವಂಥ ಮುಂದಿನ ಜಡ್ಡ ಬರುವಂಥ ರೋಗಗಳು ಬರೋಂಥವು ಅವೆಲ್ಲ ಕೊರತೆ ಸರ್. ನಾ ಅದು ಕೊರತೆ ನಿಭಾಯಿಸ್ಬೇಕಾದ್ರೆ ಸರ್ಕಾರ ಜವಾಬ್ದಾರಿ ತೊಗೊಳ್ಳೇಬೇಕು. ಆಫೀಸರ್ ತಿರುಗಾಡಬೇಕು, ಆಫೀಸರ್ ಬರ್ಬೇಕ್ರಿ. ತೋಟಗಾರಿಕೆ ಆಫೀಸರ್ ತೋಟದಾಗ ಕೊಡ್ತಾರೆ, ಆಫೀಸ್ನೇ ಕೊಡ್ತಾರೆ. ಒಂದಿನ ವಿಸಿಟ್ ಇಲ್ಲ ಇಲ್ಲಿ, ಯಾವಲ್ಲಿ ವಿಸಿಟ್ ಅಂದ್ರೆ ಇಲ್ಲ ಯಾರು, ಯಾವ ಗ್ರಾಮ ಸೇವಕನು ಬಂದಿಲ್ಲ ಇಲ್ಲಿವರೆಗೆ. ಅವಾಗ ಪ್ರತಿ ವರ್ಷ ಬರ್ತಿದ್ರು ಅವಾಗ ಗ್ರಾಮ ಸೇವಕಿ 10 ವರ್ಷದಿಂದ. ಈಗ ಅದೇನು ಸಿಬ್ಬಂದಿ ಕೊರತೆ ಅದೋ ಏನು ಬರೋದಿಲ್ಲ ಗೊತ್ತಿಲ್ಲ, ಏನು ರಾಜಕೀಯವರು ಅವ್ರಿಗೆ ಒತ್ತಡ ಹಾಕಂಗಿಲ್ಲ, ಅವು ಏನು ಹಲವಾರು ಒಟ್ಟು ಕಾರಣದ ಯಾರು ಬರೋಂಗ ಸರಿ. ಯಾವ ರೈತ ಸಂಪರ್ಕ ಕೇಂದ್ರಗಳಿಗೆ ಯಾರೂ ಬಂದೇ ಇಲ್ಲ ಇಲ್ಲಿವರೆಗೆ. ರೈತರು ಹೋಗಿ ಭೇಟಿ ಆಗೋದಿಲ್ಲ? ಭೇಟಿ ಆಯ್ತು ಸರ್, ಭೇಟಿ ಆದಾಗ ಆಫೀಸ್ನಾಗ ಇಟ್ಟು ಭೇಟಿ ಆಗ್ತಾರೆ, ಬರ್ತೀವಿ ನಾಳೆ ಅಂತಾರೆ. ಯಾರೂ ಬರಲ್ರಿ, ವಿಸಿಟ್ ಮಾಡೋಂಗಿಲ್ಲ, ಹಳ್ಳಿಯಾಗ ಸಂಪರ್ಕ ಇಲ್ಲ. ಬರೀ ಆಫೀಸ್ನಾಗ ಹೋಗೋದು, ಆಫೀಸ್ಗೆ ಬರೋದು, ಆಟಕ್ಕೆ ರೈತ ಬರೀ ಕಾರ್ಯ ಹೋಗಿ ಬಂದಂಗೆ ಆಗ್ತದೆ. ನೇರವಾಗಿ ವಿಸಿಟ್ ಬೇಕಲ್ಲ ಸರ್, ಹೋಬಳಿ ಮಟ್ಟಕ್ಕೆ ಒಂದು ಹಳ್ಳಿ ಒಳಗಡೆ ಬೇಕಲ್ಲ ವಿಸಿಟ್, ಅದನ್ನೂ ಇಲ್ಲ. ಬಾವಿಕಟ್ಟಿಯವರೇ, ತಾವು 30 ವರ್ಷಗಳಿಂದ ಒಕ್ಕಲ್ತನ ಮಾಡ್ತಾ ಇದ್ದೀರಿ. ಮೊದಲಿನ ಏನು ಒಕ್ಕಲ್ತನ ಇತ್ತು ಅವಾಗ ಇದ್ದಂಥ ತಂತ್ರಜ್ಞಾನಗಳೇ ಬೇರೆ, ಈಗಿರುವಂಥ ತಂತ್ರಜ್ಞಾನ ಬೇರೆ, ಸಾಕಷ್ಟು ಬದಲಾವಣೆ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿ ನಿಮ್ಮ ಒಂದು ದ್ರಾಕ್ಷಿ ಬೆಳೆ ಉದಾಹರಣೆಯನ್ನೇ ತೊಗೊಳ್ಳೋಣ, ಅಥವಾ ಸದ್ಯದ ಬೆಳೆಯ ಉದಾಹರಣೆಯನ್ನು ತೊಗೊಳ್ಳೋಣ, ಯಾವ ರೀತಿ ನೀವು ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಇದ್ದೀರಿ ನಿಮ್ಮಲ್ಲಿ? ಇಲ್ಲ ಸರ್, ಸಾಕಷ್ಟು ಸವಲತ್ತು ಅದ. ಅವಾಗಿನ ಒಕ್ಕಲ್ತನಕ್ಕೆ ಈಗಿನ ಒಕ್ಕಲ್ತನಕ್ಕೆ ಭಾಳ ಸವಲತ್ತು ಭಾಳ ಅದ, ಇಲ್ಲಂತಲ್ಲ. ತಂತ್ರಜ್ಞಾನ ಸಾಕಷ್ಟು ಅದ. ಯಾಕಂದ್ರೆ ಒಂದು ಟ್ಯಾಕ್ಟರ್ ಉದಾಹರಣೆಗೆ ತೊಗೊಳ್ರಿ, ಒಂದು ಟ್ಯಾಕ್ಟರ್ ಉದಾಹರಣೆಗೆ ತೊಗೊಂಡ್ರೆ 10 ಎತ್ತಿನ ಒಕ್ಕಲ್ತನ ಒಂದು ಟ್ಯಾಕ್ಟರ್ ಕೆಲಸ ಮಾಡ್ತದೆ. ಮೂಲ ಟ್ಯಾಕ್ಟರ್ ಹೆಂಗೆ ಕೆಲಸ ಮಾಡ್ತೀವಿ ಕೇಳಿದ್ರೆ, ಪವರ್ಫುಲ್ ಬಂದವ ಸಣ್ಣ ಮಷಿನ್ಗಳು, ಪವರ್ ಸ್ಟೀರಿಂಗ್ ಅವ, ರೋಟ್ರೇಡ್ ಅವ. ಟ್ಯಾಕ್ಟರ್ದು ಎಷ್ಟು ಅನುಕೂಲ ಅಂತ ಹೇಳಿದ್ರೆ, ಇವತ್ತು ಕಾಡಿನೊಳಗೆ ರಾಜ್ಯ ಅಂತೀವಿ ಅಂದ್ರೆ ಕಾಡಿನ ರಾಜ್ಯ ಅಂದ್ರೆ ಸಿಂಹ ಅಂತೀವಿ ನಾವು. ಸಿಂಹ ಅನ್ನೋದಕ್ಕಿಂತ ಇವತ್ತಿನ ಕಾಡಿನ ರಾಜ್ಯ ಅಂದ್ರೆ ಟ್ಯಾಕ್ಟರ್ ಮೂಲ. ಅಷ್ಟು ಅದಕ್ಕೆ ವೈಜ್ಞಾನಿಕ ಅಷ್ಟು ಅನುಕೂಲ ಅದ. ಟ್ಯಾಕ್ಟರ್ ಮ್ಯಾಗ ಏನು ಬೇಕಾದ್ರೂ ಸಾಧ್ಯ ಸರ್. ಇವತ್ತು ಬಿತ್ತಲಾಗ ನೋಡ್ರಿ, ಔಷಧ ಹೇಳಕ್ತವ್ರಿ. ಸಣ್ಣ ಪುಟ್ಟ ಅವಾಗಿನಾಗ ಒಮ್ಮೆ 20-30 ಕ್ವಿಂಟಲ್ ಹಾಕೊಂಬರ್ಬೇಕಲ್ಲ, 10 ಕ್ವಿಂಟಲ್ ತನೂ ಜಗ್ಗಂಥ ಸಣ್ಣ ಪ್ರಮಾಣ ಟ್ಯಾಕ್ಟರ್ ಅವ. ಟ್ಯಾಕ್ಟರ್ ಸವಲತ್ತು ಅದ, ಸಬ್ಸಿಡಿ ಅದ, ಗೌರ್ಮೆಂಟ್ ಸಬ್ಸಿಡಿ ಕೊಟ್ಟದ. ಸಾಕ ಟ್ಯಾಕ್ಟರ್ ಸಬ್ಸಿಡಿ ತೊಗೊಂಡಿವಿ ರೀ, ಪ್ರತಿಯೊಬ್ಬ ರೈತಿಗೆ ಮುಟ್ಟಾವು. ಟ್ಯಾಕ್ಟರ್ ಮ್ಯಾಗ ಭಾಳ ಅನುಕೂಲ ರೀ. ಯಾಕೆ ನೋಡಿ, ಪೆಟ್ರೋಲ್ ಪಂಪ್ ತೊಗೊ ಉದಾಹರಣೆ, ಒಂದು ಟ್ಯಾಕ್ಟರ್ ತೊಗೊರಿ, ಪೆಟ್ರೋಲ್ ಪಂಪ್ ಎಷ್ಟು ಕೆಲಸ ಮಾಡ್ತೀರಿ? ಅವಾಗ ಕೈಲೆ ಪಂಪ್ ಹೊಡಿಬೇಕಾಯ್ತು. 1 ಲೀಟ್ರ್ ಒಳಗೆ ಮ್ಯಾಕ್ಸಿಮಮ್ ನಾವು ಏನು ಹೊಡೆದಿಲ್ಲ ಅಂದ್ರೆ ಒಂದು 10-12 ಟ್ಯಾಕಿ ಹೊಡಿಬೋದು. ನಮ್ಗೆ 10-12 ರೂಪಾಯಿ ಬೀಳಲ್ಲ ಒಂದು ಟ್ಯಾಕಿಗೆ. 3 ದಿನ ಕೆಲಸ 1 ದಿನದಾಗ ಆಗ್ತದೆ. ಅದು ಭಾಳ ಮೂಲ. ಮೇಲೆ ಇವತ್ತು ನಾಳೆ ತಿನ್ನುವಂತ ಕೇಳಿ ಇವತ್ತೇ ಕಂಟ್ರೋಲ್ ಆಗ್ತದೆ. ಅದು ಸಾಕಷ್ಟು ಅನುಕೂಲ ಸರ್. ತಂತ್ರಜ್ಞಾನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಬಳಕೆ ಮಾಡ್ಕೋ, ಪ್ರತಿಯೊಬ್ಬ ರೈತ ತಿಳ್ಕೊಂಡು ಮಾಡ್ಕೋಬೇಕು. ನಿಮ್ಮಲ್ಲಿ ಯಾವ ರೀತಿ ಮಷಿನರಿ ಉಪಕರಣಗಳನ್ನು ಉಪಯೋಗ ಮಾಡ್ತಾ ಇದ್ದೀರಿ? ಈಗ ನಮ್ಮಲ್ಲಿ ಪೆಟ್ರೋಲ್ ಪಂಪ್ ಮೇನ್ ಸರ್. ಸೆಕೆಂಡ್ ನಾವು ದ್ರಾಕ್ಷಿಗಂತೂ ಮಿತ್ರ ಕಂಪನಿ ಒಂದು ಬ್ಲೋವರ್ ಅದ, ಅದಕ್ಕೆ ಸದ್ 5.5 ಲಕ್ಷ ರೂಪಾಯಿ ಅದ. ಅದು ತಿನ್ನಿಂಗ್ನು ಮಾಡ್ತದೆ ಅಥವಾ ನ್ಯಾಚುರಲ್ ಗಾಳಿ ಕೊಡ್ತದೆ ಬೇಕಂದಾಗ, ಜಿ ಎ ಮಾಡ್ಕೊಳಕ್ಕೆ ಅವ. ಅದು ಎಷ್ಟು ಭಾಳ ಅನುಕೂಲ ಸರ್ ಮಷಿನ್ದು. ಈಗ ದ್ರಾಕ್ಷಿ ಬೆಳಿಬೇಕು ಅಂತಂದ್ರೆ ಉಪಕರಣಗಳು ಇದ್ರೆ ಭಾಳ ಚಲೋ ಅಂತೀರಿ ನೀವು ರೈತರ ಹತ್ರ? ಹೌದು ಬೇಕು ಸರ್, ಮುಖ್ಯ ಅದಿಲ್ಲ ನಡೆಯಂಗ ಸರ್. ಉಪಕರಣಗಳು ಮೂಲ ರೈತನ ಬಂಡವಾಳ ಬೇಕದು ಸದ್ದ, ಅದಿರ್ಲಿಕ್ಕೆ ಏನು ಸಾಧ್ಯ ಇಲ್ಲ, ಏನು ಬೆಳಕ್ ಸಾಧ್ಯ ಇಲ್ಲ. ಈಗೇನು ದ್ರಾಕ್ಷಿ ಬೆಳೀತಾ ಇದ್ದಾರೆ ನಮ್ಮ ಸುತ್ತಮುತ್ತಲು ಅಥವಾ ವಿಜಾಪುರ ಜಿಲ್ಲಾದೊಳಗೆ, ಈಗೇನು ತಾವು ಹೇಳ್ತಾ ಇದ್ದೀರಿ ಮಷಿನರಿ ಇವು ರೈತರ ಹತ್ರ ಅದಾವಂತೀರು ಅಥವಾ ಅವರು ಬೇಡಿಕೆ ಇಟ್ಟು ತಗೊಂಡು ಬರಬೇಕು ಇನ್ನು ಆ ಲೆವೆಲ್ದೊಳಗೆ ಇದ್ದೀವಿ ಅಂತಂತಾರೆ? ಇಲ್ಲ, ರೈತರ ಹತ್ರ ಕೆಲವು ಆವ್ರಿ, ಮತ್ತೆ ಖರೀದಿ ಅಂತೂ ಮಾಡಲೇಬೇಕಲ್ಲ ಸರ್. ಬೇರೆ ಒಬ್ಬ ಸೋರ್ಸ್ ಮಾಲಕನ ಕಡೆ ಖರೀದಿ ಮಾಡಲೇಬೇಕು. ಅದ್ರ ಸವಲತ್ತು ಐತಿ, ಸಬ್ಸಿಡಿ ಕೊಡ್ತಾರೆ ಗೌರ್ಮೆಂಟ್. ಪರ್ಸೆಂಟೇಜ್ ಮ್ಯಾಗ ಆ ಕಂಪ್ನಿ ಅವ್ರೇನು ಹೊಂದಾಣಿಕೆ ಮಾಡ್ಕೊಂಡಾರ, ಆ ಕಂಪ್ನಿಗೆ ಏನು ಕೊಟ್ಟಾರ, ಆ ಕಂಪ್ನಿಗೆ ಕೊಡ್ತಾರೆ ಅವರು. ನಮ್ಮ ಏನು ಅಗ್ರಿಕಲ್ಚರ್ ತೋಟಗಾರಿಕೆ ಆಫೀಸ್ನವರು ಸಬ್ಸಿಡಿ ಕೊಡ್ತಾರೆ ಸರ್. ಈಗ ತಾವು ದ್ರಾಕ್ಷಿ ಬೆಳೆದು ಮನುಕ ಮಾಡೇ ಮಾರಾಟ ಮಾಡ್ತಾ ಇದ್ರೆ ಏನು ದ್ರಾಕ್ಷಿ ಕೂಡ ಮಾರಾಟ ಮಾಡ್ತಾ ಇದ್ರೆ? ಇಲ್ಲ ಸರ್, ಮನುಕ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಸ್ವಲ್ಪ ಮನುಕಿನ ಕೊರತೆ ಅದ, ಯಾಕಂದ್ರೆ ನಮಗೆ ಟ್ರೈನಿಂಗ್ ಇಲ್ಲ, ಅನುಭವ ಇಲ್ಲ, ನಮ್ಮಲ್ಲಿ ಲೇಬರಿಗೆ ಕೆಲಸ ಬರಲ್ಲದು. ಅದಕ್ಕಾಗಿ ನಾವು ಬೇದಾನ ಮಾಡಿ ಮನುಕ್ ಮಾಡೇ ಮಾರಾಟ ಮಾಡ್ತೀವಿ. ಅದು ಮಾಡ್ಬೇಕಾದ್ರೆ ಕ್ವಾಲಿಟಿ ಅದ ರೀ, ನಾವು ಮಾಡುವಂಥದ್ದು ಬೇರೆ, ಮನುಕ್ ಮಾಡೋದು ಬೇರೆ. ಅವು ಎಲ್ಲ ಹೊರಾಟಿ ಮ್ಯಾಗ ನಮಗೆ ಇದೇ ಅನುಕೂಲ ರೀ. ಯಾವ್ದು ಅನುಕೂಲ ಅಂತೀರಿ? ನಾವು ಮನುಕ್ ಮಾಡೋದೇ ಅನುಕೂಲ ಸರ್, ಮೂಲ ಮನುಕೆ ಅನುಕೂಲ ಅನುಕೂಲ. ಈಗ ನಿಮ್ಮ ತೋಟದೊಳಗಿಂದ ಎಲ್ಲ ದ್ರಾಕ್ಷಿ ಮನುಕ ಆಗಬೇಕು ಅಂತಂದ್ರೆ ಎಷ್ಟು ಟೈಮ್ ಹಿಡಿತದೆ? ಅದು ನೋಡಿ ಸರ್, 140-150 ದಿನ ಟೋಟಲ್ ಹೊಲ್ದಂಗೆ ಕ್ರಾಪ. ಆ ಕ್ರಾಪಿಂದ 12-13 ದಿನದಾಗ ಮನುಕ್ ಬರಬೇಕು ಸಡ್ನ್. ಮನುಕ್ ಬಂತಂದ್ರೆ ಅದು ಕರೆಕ್ಟ್ ಕ್ವಾಲಿಟಿ ಇರ್ತದೆ. ಆ ಹೇಳಿದಾಗ ವಾತಾವರಣ ಕ್ಲಿಯರ್ ಇರಬೇಕು. ಸ್ವಲ್ಪ ವಾತಾವರಣ ಕೆಟ್ಟದ್ದು ಕ್ಲಿಯರ್ ಆಗಲಿ ಅಂದರೆ ಸ್ವಲ್ಪ ಏನು ಮಾಲು ಸ್ವಲ್ಪ ಕಮ್ಮಿ ಹೆಚ್ಚು ಕಮ್ಮಿ ಆತು ರೀ ಕ್ವಾಲಿಟಿ ಒಳಗೆ. ಅಂದ್ರೆ 160-170 ದಿನಕ್ಕೆ ಮನುಕ್ ಕುಲ ಆತ ಬಿಟ್ಟ ಟೋಟಲ್ ಕ್ರಾಪ್ ಸಡ್ನ್ ಅಂತ ಹಿಡ್ಕೊಂಡು. ಈ ದ್ರಾಕ್ಷಿ ಬೆಳಿಬೇಕು ಅಂತಂದ್ರೆ ಬಹಳ ಕೌಶಲ್ಯ ಇರುವಂತಹ ಲೇಬರ್ ಬೇಕಾಗ್ತಾರೆ, ಹೌದಾ? ಈಗ ತಮ್ಮಲ್ಲಿ ಸಿಗಬಹುದು ಅಥವಾ ತೊಂದರೆನೂ ಇರಬಹುದು, ಇನ್ ತಮ್ಮ ಅನುಭವ ಏನದಂತ್ರಿ? ಇಲ್ಲ ಸರ್, ಆದಷ್ಟು ನಾವು ಅನುಭವ ಪಡ್ಕೊಳಕತ್ತೀವ್ರಿ. ಈಗ ಬೇರೆ ಲೇಬರ್ಸ್ ತೊಗೊಂಬಂದು ಅವ್ರ ಕೂಡ ನಮ್ಮ 4 ಮಂದಿ ಅವ್ರ ಕೂಡ ಕೂಡಿಸಿ ಹೆಂಗೆ ಕೆಲಸ ತೆಗಿಬೇಕು, ಹೆಂಗೆ ಗೊನೆ ಇಡಬೇಕು, ಹೆಂಗೆ ಮಾಡಬೇಕು, ಕಟಿಂಗ್ ಹೆಂಗೆ ಮಾಡಬೇಕು. ಆದಷ್ಟು ಬಂದ ಲೇಬರ್ ಕೂಡ ಮಹಾರಾಷ್ಟ್ರದ ಲೇಬರ್ ಬರ್ತಾವೆ, ಬೇಡ ನಮ್ಮ ಬೆಳಗಾವ್ ಬೌಂಡ್ರಿಯ ಲೇಬರ್ ಬರ್ತಾವೆ, ಅವ್ರ ಕೂಡ ನಮ್ಮೂರು 4 ಮಂದಿ ಕೂಡಿಸಿ ಅವ್ರಿಗೆ ಮನನ ಮಾಡೀವಿ, ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ ಕೊಡಿಸೀವಿ. ಆ ಪ್ರಕಾರ ನಡೆದವ್ರಿ, ಈಗಲೇ ಹಳ್ಳ್ಯಾಗ ಅದರದೇನು ಕೊರತೆ ಇಲ್ಲ, ಲೇಬರ್ ನಡೆದವ್ರು ಸಣ್ಣಗೆ. ಅಡ್ಡಿಲ್ಲ, ನೀವು ಬಂಡವಾಳ ಹಾಕ್ಬೋದು, ದ್ರಾಕ್ಷಿ ಬೆಳಿಬೋದು, ಅದನ್ನು ನೋಡ್ಕೊಳ್ಬೋದು. ಕೆಲವೊಬ್ರಿಗೆ ಏನಾಗ್ತದೆ, ದ್ರಾಕ್ಷಿ ಬೆಳೆಯೋದು ಅಂತಂದ್ರೆ ಭಾಳ ಸೂಕ್ಷ್ಮ ಕೆಲಸ ಆಗ್ತದೆ, ಭಾಳ ಕೆಲಸ ಆಗಬೇಕು, ಯಾವತ್ತೂ ಕಾಳಜಿ ಇರಬೇಕು, ಮೈಯೆಲ್ಲ ಕಣ್ಣಿರಬೇಕು ಅಂತೇಳಿ ಅಂತಂದ್ರೆ ಅಂಥವ್ರಿಗೆ ಏನು ಹೇಳ್ತೀರಿ? ಅದನ್ನು ಜವಾಬ್ದಾರಿ ಹೆಂಗೆ ಸರ್, ಕಟಿಂಗ್ ಮಾಡಿದ 13-14 ದಿನಕ್ಕೆ ಗೋಣಿ ಬರ್ತಾವೆ, ಅವಾಗೊಂದು ಸಣ್ಣ ರೋಗ. ನನ್ನ ಅನುಭವ ಪ್ರಕಾರ 4 ರೋಗ ಜಾಸ್ತಿ ಅವ. ಮೊದಲೇದು ಮೂಲ ಕರ್ಪ ಬರ್ತದೆ ರೀ, 2ನೇದು ಕೊಳೆ ರೋಗ ದವಣಿ, ಆಮೇಲೆ ಬುರಿ ಲಾಲ್ ಕುಳಿ, ಅವು ಹಂತಂತ ಬರ್ತಾವೆ ರೀ ರೋಗ, ಆಯಾ ಗಾಳಿ ಆಯಾ ವಾತಾವರಣ ತಕ್ಕಂಗೆ. ಅದನ್ನು ಸ್ವಲ್ಪ ಗಮನ ಇಟ್ಟು ಮಾಡಿಕೊಂಡ್ರೆ ರೈತರಿಗೆ ಅನುಕೂಲ ಆಗ್ತದೆ ಸರ್. ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಅನುಭವ ತೊಗೊಂಡು ಮಾಡಿದ್ರೆ ಸರಳ ಆಗ್ತಂತೀರಿ? ಒಳ್ಳೇದು ಸರ್, ಒಳ್ಳೇದು, ತೊಗೊಂಡು ಮಾಡಿದ್ರೆ ಭಾಳ ಒಳ್ಳೇದು. ಈಗ ದ್ರಾಕ್ಷಿ ಮೇಲೆ ನಾವು ಸಂಪೂರ್ಣವಾಗಿ ನಮ್ಮ ಜೀವನವನ್ನು ನಡೆಸಬಹುದು, ಪ್ರಗತಿ ಸಾಧಿಸಬಹುದು ಅನ್ನುವಂಥದ್ದು ವಿಚಾರ ಅಂತೀರಿ ಸರ್? ಉಳಿದ ಪೀಕಿ ನೋಡಿದ್ರೆ ಮಾಡ್ಬೋದು ಸರ್, ದಾಳಿಂಬರಿ ಗಿಳಿಂಬರ ಒಮ್ಮೆ ಬೆಳಿಬೋದು, ಒಮ್ಮೆ ಬೆಳಿಗ್ಗಿಲ್ಲ. ಇದು ಮ್ಯಾಕ್ಸಿಮಮ್ ಬೆಳೀತದೆ ಒಟ್ಟ, ಇಲ್ಲಿವರೆಗೆ ನಮ್ಮದು 8ನೇ ವರ್ಷ ಪೀಕ, ಇಲ್ಲಿವರೆಗೆ ಫೇಲ್ ಆಗಿಲ್ಲ, ಯಾವ ಪೀಕು ನಮ್ಮ ಕ್ರಾಪ್ ಹೋಗಿಲ್ಲ, ಸರಿಯಾಗಿ ಬಂದದ ನಮ್ಗೆ. ನಮ್ಗೆ ಅಲ್ಲಿ ಹಿಡಿದಿರ್ತಾ ನೋಡ್ರಿ, 5 ಎಕರೆದಾಗ 3800 ಬಡ್ಡಿ, 3800 ಬಡ್ಡಿ ಮೊದಲನೇ ವರ್ಷ 2,250 ಬಂದದ ಮನಕ್ಕೆ, ಮೊದಲನೇ ಮೂಲ ಬೆಳೆ. ಇಲ್ಲಿವರೆಗೆ ನಮಗೆ ಹೆಚ್ಚು ಕಮ್ಮಿ ಏರಿಪಿರ್ತಂದ್ರು ಕನಿಷ್ಠ 30-31 ಟನ್ ಹಿಡ್ಕೊಂಡು ಎವರೇಜ್ ಈ ಸಲ ನಿರೀಕ್ಷೆ ಅದ ಸರ್, 26-28 ಟನ್ ಬರ್ತದೆ ಸಲ, 30 ಮುಟ್ಟಿಲ್ಲ ಅಂದರು ಚಲೋ ಸರ್ ಬೆಳೆ. ವಾತಾವರಣದ ಏರುಪೇರುಗಳು ಏನು ತೊಂದರೆ ಕೊಟ್ಟಿಲ್ಲ ನಿಮಗೆ ಇಲ್ಲಿ ತನಕ? ಆಗ್ಯದ ಸರ್, ಹಾಸ್ಟೆಲ್ ಆಗ್ಯದ, ಇಲ್ಲಿವರೆಗೆ ಹಾಸ್ಟೆಲ್, ಈ 8 ವರ್ಷದಾಗ ಹಾಸ್ಟೆಲ್ ಒಂದು ಆಗ್ಯದ. ಸ್ವಲ್ಪ ಕಾಳೆ ದವಣಿ ಅದು ಕಾಳೆ ಅವ, ಭವಿಷ್ಯದ ಏರುಪೇರಾಗಿ ತುಟ್ಟಿ ಆಗ್ಯದ, ಖರ್ಚು ಆಗ್ಯದ, ಮಾರ್ಕೆಟ್ ಸರಿಯಾಗಿಲ್ಲ, 2 ವರ್ಷ ಕೋವಿಡ್ದಾಗ ಮಾರ್ಕೆಟ್ದಾಗ ಮಾಲ ಸರಿಯಾಗಿ ಮಾರ್ಕೆಟ್ ಆಗಿಲ್ಲ, ಅದೆಲ್ಲ ತೊಂದರೆ ಆಗ್ಯದ ಸರ್ 2 ವರ್ಷ. ಬಾವಿ ಕಟ್ಟಿಯವರೇ, ಭಾಳ ಸಂತೋಷ ಆಗ್ತದೆ ನಿಮ್ಮ ಅನುಭವಗಳನ್ನು ಕೇಳಿ. ತಾವು ಏನು ಈ ದ್ರಾಕ್ಷಿ ಬೆಳೀತಾ ಇದ್ದೀರಿ, ಅದ್ರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದೀರಿ. ಮುಖ್ಯವಾಗಿ ಏನೇ ಬೆಳಿಬೇಕು ಅಂತಂದ್ರೆ ನೀರಿನ ವ್ಯವಸ್ಥೆ ಇರಬೇಕಾಗ್ತದೆ. ಅಂಥ ನೀರಿನ ವ್ಯವಸ್ಥೆಯನ್ನು ಕೂಡ ತಾವು ಮಾಡಿಕೊಂಡಿರಿ ಅಂಥೇಳಿ ತಮ್ಮ ಚರ್ಚೆಯಿಂದ ಗೊತ್ತಾಯಿತು. ಯಾವ ರೀತಿ ಒಂದು ಎಕರೆ ಹೊಂಡವನ್ನು ನೀವು ಮಾಡಿಕೊಂಡ್ರಿ, ಯಾವ ರೀತಿ ಅದರ ಕಡೆ ತಾವು ಲಕ್ಷ ಕೊಟ್ಟು ಇಂಥ ಒಂದು ಕೆಲಸನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದಿರಿ? ಅದು ಸರ್, ಕರೆಂಟ್ ಮೊದಲ 3 ವರ್ಷ ಕಮ್ಮದ್ರಿ ಟೈಮ್, ರಾತ್ರಿ 4 ಗಂಟೆ ಲೈನ್ ಮಾಡಿದ್ರೆ ಬಿಡೋಕೆ ರೈತಿಗೆ ಆಗಲ್ಲ ಸರ್. ಮೂಲ ನಾವು ಅದನ್ನು ಅನುಭವ ಮಾಡಿಕೊಂಡು ಅದ್ರ ಪರಿಪೂರ್ಣ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ರಾತ್ರಿ ಸ್ಟಾಕ್ ಹೊಂಡಕ್ಕೆ ಬೀಳೋದು, ಆಮೇಲೆ ನಾವು ಬಿಟ್ಕೊಳ್ಳೋದು, ಬಿಡುವಂಥ ವ್ಯವಸ್ಥೆ ಮಾಡಿಕೊಂಡು ನಾವು ಸಮುದಾಯಕ್ಕೆ ಹಾಕ್ಕೊಂಡೀವಿ. ಸಮುದಾಯಕರಿಗೆ 7 ಮಂದಿ ಕೊಡ್ಕೊಂಡು ಒಂದು ಕೆರೆ ಮಾಡ್ಕೊಂಡಿವಿ. ಆ ಕೆರೆ ಒಳಗೆ ನಮ್ಮದೊಂದು ಹೊಂಡ ಮಾಡಿಕೊಂಡು ಅದು ಆಳವಾಗಿ 1 ಎಕರೆ ಅದ, 170x180 ಸೈಜ್, 25 ಫೂಟ್ ಗುಮ್ಮ, ನೆಲ್ದಾಗ 10 ಫೂಟ, ಮ್ಯಾಗ 15 ಫೂಟ್, 25 ಫೂಟ್ ನೀರು ರೀ. ಅಂದಾಜು ನಮ್ಮ ಪ್ರಕಾರ 1 ಕೋಟಿ 70-75 ಲೀಟ್ರ್ ನೀರು ಇರ್ಬೋದು. ಅದಕ್ಕೆ ನಮಗೆ ಮೂಲ ನೀರು. ಆ ನೀರಿನ ಮ್ಯಾಗೆ ಏನಾಗ್ತದೆ, ಈಗ ನಮ್ಮ 15 ಎಕರೆ ಕಬ್ಬದ, ಆಮೇಲೆ 10 ಎಕರೆ ತೊಗರಿ ಅದ, ಆಮೇಲೆ 2 ಎಕರೆ ನಿಂಬೆ ಗಿಡ ಅವ, 5 ಎಕರೆ ದ್ರಾಕ್ಷಿ ಐತಿ, ಆಮೇಲೆ ಒಂದು 4 ಎಕರೆ ಮೆಣಸಿ ಗಿಡ ಅದ. ಈ 40 ಎಕರೆ ಸುಮಾರು 40 ಎಕರೆ ನೀರು ಉಳ್ತು ನಮ್ಗೆ. ಇಂಥ ಕರೆಂಟ್ ಕಡಿಮೆ ಅವಧಿ ಒಳಗೂ ಅದು ಹೊಂಡದ ಪುಣ್ಯ. ಮೂಲ ಹೊಂಡ ಬೇಕ್ರಿ, ಪ್ರತಿಯೊಬ್ಬ ರೈತಿಗೆ ಬೇಕು, ದೊಡ್ಡದಿರಲಿ ಸಣ್ಣದಿರಲಿ, ಅವರು ತಕ್ಕಂಗೆ ಹೊಂಡ ಬೇಕು. ನೀವು ಮೂಲ ನೀರಿನ ನೋಡ್ಸೋಲತ್ತ ಸರ್ ನಿಮಗೆ, ಅಂದ್ರೆ ನೀರಿಂದ ಯಾವತ್ತೂ ಕೊರತೆ ಇಲ್ಲಂದಂಗೆ? ಇಲ್ಲ ಸರ್, ಈಗ 2 ವರ್ಷದ ಮಳೆಗಾಲದಾಗ ಏನೂ ಕೊರತೆ ಇಲ್ಲ. ಬ್ಯಾಸಿಗೆನೂ ಜಕ್ಕೋಬೋದು ನಾವು ನೀರು ಸಣ್ಣ ಪುಟ್ಟ, ಯಾಕಂದ್ರೆ ಸಾಕಿರ್ತದೆ ನಮ್ಮಲ್ಲಿ ಹೊಂಡದಾಗ. ಅದು ಸುಮಾರು 1 ತಿಂಗಳು 2 ತಿಂಗಳು ಮಾರ್ಚಿಂದ ಬೇಕಾದಂಗೆ ಹೋರಿ ನೀವು ಮೆರಗಾ ಮಿಂಚುವರೆಗೆ 2 ತಿಂಗಳು ನೀರು ಸೋರಿಸುತ್ತದೆ. ಆ ನೀರಿನ ಸವಲತ್ತು ನಮ್ಗೆ ರೀ. ಈಗೇನಿದು ಸಮುದಾಯ ಕೆರೆ ಆಗ್ಯದ, ಅದರ ನಂತರ ಬೋರ್ವೆಲ್ದೊಳಗೆ ಆಮೇಲೆ ಏನು ನೀರಿನ ಮೂಲಗಳದಾವ ಅಲ್ಲಿ ನೀರು ಮರುಪೂರ್ಣ ಆಗ್ಯದ ಅಂತೇಳಿ ಅನ್ನಿಸ್ತದ? ಅದರೊಳಗೆ ನೀರು ಹೆಚ್ಚಿಗೆ ಬಂದ ಅನ್ನಿಸ್ತದ ತಮಗೆ? ಈ ಹೊಂಡದಿಂದ ಬರಲ್ಲ ಸರ್, ಯಾಕಂದ್ರೆ ಪ್ಲಾಸ್ಟಿಕ್ ಇರ್ತದೆ, ಅದಕ್ಕೆ ಪ್ಲಾಸ್ಟಿಕ್ ಅದು ಮ್ಯಾಕ್ಸಿಮಮ್ ನೋಡ್ರಿ ಈಗ 500 mm ಅದ ಗೇಜ್. ಅದು ಪ್ಲಾಸ್ಟಿಕ್ ನಾವು ಸರ್ವೇ ಸಾಮಾನ್ಯ ಒಂದು 20 ವರ್ಷ ಬರ್ತದೆ ಅಂತ ಹೇಳ್ತಾರೆ. ನಾವು 8 ವರ್ಷ ಮಾಡೀವಿ, ಈಗ 8 ವರ್ಷನಾಗ ಏನೂ ಆಗಿಲ್ಲ. ಪ್ಲಾಸ್ಟಿಕ್ ರೆನೋಮೆಟ್ ಕಂಪ್ನಿದು ಹಾಕೀವಿ, ಬೆಸ್ಟ್ ಕ್ವಾಲಿಟಿ ಅದ, ಸರ್ವಿಸ್ ಚಲೋ ಅದ, ಚಲೋ ಅದ. ನೀರಿನ ಹಾಗೆ ನೋಡಿ ನಾವು ನೀರಿಗೆ ಬೋರ್ಗಳು ಏನು ಮಾಡ್ಕೊಂಡಿವಿ ರೀ, ರೀಚಾರ್ಜ್ ಮಾಡ್ಕೋಕೆ ಅಲ್ಲೆಲ್ಲಿ ಹೊಂಡ ಮಾಡ್ಕೊಂಡಿವಿ. ಸುಮಾರು ನೀರು ಬರ್ತದೆ ನಮ್ಗೆ 4-5 ಕಿಲೋಮೀಟ್ರ್ ಮ್ಯಾಗಿನ ನೀರು. ಆ ನೀರು ಬರುವಂಥ ದೊಡ್ಡ ದೊಡ್ಡ ಒಡ್ಡಗಳವ, ಆ ಒಡ್ಡಿನ ನೀರು ತೊಳ್ಕೊಂಡಿವಿ, ಆಮೇಲೆ ಮುಂದೆ ಸೋರ್ಸ್ ಮಾಡ್ಕೊಳ್ಳೋ ತೆಗ್ಗಗಳು ಮಾಡ್ಕೊಂಡಿವಿ, ಅದರಿಂದ ಬಾಯಿಗೆ ಹೋಗ್ತಾವೆ ಮತ್ತು ಬೋರ್ಗಳು ರೀಚಾರ್ಜ್ ಮಾಡ್ಕೊಳಕ್ಕೆ ಮಾಡ್ಕೊಂಡಿವಿ ಸರ್. ಮೂರು ನೀರು ರೀಚಾರ್ಜ್ ಆಗತ್ತೆ, ನಾವು ವ್ಯವಸ್ಥೆ ಮಾಡ್ಕೊಂಡಿವಿ ರೀ ಮಳೆಗಾಲ, ಜಾಸ್ತಿ ಹೊರಗೆ ಹೋಗ್ಬಿಡೋದು ನೀರು, ಆದಷ್ಟು ಇಂಗ್ಲಕ್ಕೆ ಪ್ರಯತ್ನ ಮಾಡಿಸಿ ಇಂಗ್ಲಿಷ್ ಆದಷ್ಟು ಬಿಡ್ತೀವಿ ಹೆಚ್ಚಿಂದು. ಮಳೆ ನೀರನ್ನು ಸಹಿತ ತಾವು ಇಂಗಿಸ್ತಾ ಇದ್ದೀರಿ ಸರ್? ಇಂಗಿಸ್ತೀವಿ. ಈಗ ನಮ್ಮ ರೈತರು ಇಂಥ ಒಂದು ನೀರನ್ನು, ಮಳೆ ನೀರನ್ನು ಉಪಯೋಗ ಮಾಡಿಕೊಳ್ಬೇಕು ಮತ್ತು ಇರುವಂಥ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಬೇಕು, ರಾಸಾಯನಿಕಗಳನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಅಕಸ್ಮಾತ್ ಅವರು ತಮ್ಮ ಕಡೆ ಬಂದ್ರೆ ತಾವು ಅವರಿಗೆ ಏನೇನು ಒಂದು ಪಾಠಗಳನ್ನು ಹೇಳಬೇಕು, ತಮ್ಮ ಹೊಲದ ಮೂಲಕ ಅದನ್ನು ತಿಳಿಸುವಂಥ ಒಂದು ವ್ಯವಸ್ಥೆ ಮಾಡ್ತೀರಿ? ದಯವಿಟ್ಟು ಬರಲಿ ಸರ್. ಒಬ್ರಿಗೊಬ್ಬರು ರೈತರು ಸ್ವಭಾವ ಅದ, ರೈತನದು ಒಂದು ಹುಟ್ಟು ಗುಣ ಅದ, ಅದನ್ನು ಮುಚ್ಚಿಟ್ಕೊಂಡು ಹೋಗೋದಲ್ಲ. ಅದು ಪ್ರತಿಯೊಬ್ಬನಿಗೆ ದಾರಿ ಎರಲೇಬೇಕು. ಒಬ್ಬರು ಬಾಯಿಲಿ ಹೇಳೋದಾಗಲ್ಲ, ಬಂದು ಸೋರ್ಸ್ ನೋಡಿದ್ರೆ ಗೊತ್ತಾಗ್ತದೆ. ಪ್ರತಿಯೊಬ್ಬರು ನೋಡಿ ಮಾಡೋಕ್ಕೆ ಭಾಳ ಯೋಗ್ಯ. ನಾನು ಸೂರಾಗಡೆ ಸಾಕಷ್ಟು ಹೋಗಿ ಬಂದೀನಿ, ಈಗ ನಾನು ಸುತ್ತ ಸುತ್ತ 4-5 ರಾಜ್ಯ ಗೊತ್ತಿಗಾಡಿದ್ದೀನಿ ಸರ್. ಗುಜರಾತ್ ಹೋಗಿನಿ, ರಾಜಸ್ಥಾನ ಹೋಗಿನಿ, ಆಮೇಲೆ ಆಂಧ್ರ ಹೋಗಿನಿ, ತಮಿಳ್ನಾಡು ಹೋಗಿನಿ, ಕೇರಳ ಹೋಗಿನಿ, ಮಹಾರಾಷ್ಟ್ರ ಅಂತೂ ಪ್ರತಿ ಪಕ್ಕದಾಗ ನಾವು ದ್ರಾಕ್ಷಿ ಮಾಡಿದ್ದ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ತಿರುಗಾಡಿವಿ ದ್ರಾಕ್ಷಿ. ಮಹಾರಾಷ್ಟ್ರ ಬರ್ಬೋದು ಸರ್, ಬಂದು ಮಾಡ್ಕೊಬೇಕು, ನೋಡ್ಕೊಂಡು ಹೋಗ್ಬೋದು ಸರ್. ತಮ್ಮ ಮೊಬೈಲ್ ನಂಬರನ್ನು ಕೊಡ್ತೀರಿ? 7-6-2-4-9-4-3-6-7-7. ಆತ್ಮೀಯರೇ, ನಿಂಗಣ್ಣ ಭಾವಿಕಟ್ಟಿಯವರು ಹೇಳಿದಂತಹ ಮೊಬೈಲ್ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7-6-2-4-9-4-3-6-7-7. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವರ ಅನುಭವಗಳನ್ನ ಕೇಳಬಹುದು, ಮತ್ತೆ ಅವ್ರ ಜೊತೆಗೆ ವಿಚಾರ ವಿನಿಮಯ ಕೂಡ ಮಾಡಬಹುದು, ಮಾರ್ಗದರ್ಶನ ಪಡ್ಕೊಳ್ಬಹುದು. ಒಳ್ಳೆಯದು ನಿಂಗಣ್ಣ ಭಾವಿಕಟ್ಟಿಯವರೇ, ಇಲ್ಲಿ ತನಕ ತಮ್ಮ 3 ದಶಕಗಳ ಒಂದು ಕೃಷಿ ಅನುಭವವನ್ನು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ. ಯಾವ ರೀತಿಯಾದಂಥ ಒಂದು ಕೃಷಿ ಆ ಟೈಮ್ನೊಳಗಿತ್ತು, ಮತ್ತು ಏನೇನು ಬದಲಾವಣೆಗಳಾಗ್ಯಾವ, ಮತ್ತು ನಾವು ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಿಂದಗಿ ತಾಲೂಕಿನ ಬ್ಯಾಕೋಡ್ ಗ್ರಾಮದ ಹಿರಿಯ ರೈತರಾದ ನಿಂಗಣ್ಣ ಧರ್ಮಣ್ಣ ಬಾವಿಕಟ್ಟಿಯವರೊಂದಿಗೆ ಸಮಗ್ರ ಕೃಷಿ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ರುಳಿ. ಇನ್ನೀಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೈರನ್ಹಟ್ಟಿ ಗ್ರಾಮದ ಇಮಾಮ್ ಸಾಬ್, ಪೀರ್ ಸಾಬ್ ಅಗ್ಸರ್ ಮತ್ತು ತಂಡದವರಿಂದ ಕರಡಿ ಮೊಜಲು, 8 ಮಾತ್ರ, ಆದಿತಾಳ. Thank you. ಬೈರನಹಟ್ಟಿ ಗ್ರಾಮದ ಇಮಾಮ್ ಸಾಬ್ ಪೀರ್ ಸಾಬ್ ಅಕ್ಸರ್ ಮತ್ತು ತಂಡದವರಿಂದ ಕರಡಿ ಮಜಲು ಕೇಳಿದ್ರಿ. ಇನ್ನೀಗ ಇದೇ ಕಲಾವಿದರಿಂದ ಹತ್ತು ಮಾತ್ರ ಅಟ್ಟತಾಳ.